ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ, ಇವಾಗ ನಾನು ಜಿಲ್ಲೆ ಒಂದು ಹವಾಮಾನದ ಮುನ್ಸೂಚನೆ ಮತ್ತು ಈ ಹವಾಮಾನದ ಮುನ್ಸೂಚನೆಗೆ ಅನುಸಾರವಾಗಿ ತಾವುಗಳು ಕೈಗೊಳ್ಳಬೇಕಾದ ಕೃಷಿ ಚಟುವಟಿಕೆಗಳ ಬಗ್ಗೆ ಒಂದಿಷ್ಟು ಕೃಷಿ ಸಲಹೆ ಹೇಳಲು ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮ್ಗೆ ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ಯಾವುದೇ ಮಳೆ ಬರ್ತಾ ಇಲ್ಲ. ಸೊ ಹಾಗೇನೆ ನಮಗೆ ಮುಂದಿನ ಒಂದು ವಾರದಲ್ಲಿಯೂ ಸಹ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದಾವೆ. ಸೊ ಈ ಒಂದು ಮುನ್ಸೂಚನೆಯನ್ನು ಇಟ್ಟುಕೊಂಡು ತಾವು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ, ಈಗ ಮಳೆ ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ, ಆಮೇಲೆ ಸ್ವಲ್ಪ ರಾತ್ರಿ ಉಷ್ಣಾಂಶದಲ್ಲಿ ಇಳಿಕೆ ಆಗ್ತಿರುವುದರಿಂದ ನಾವು ಏನ್ ಮಾಡ್ಬೇಕಂತಂದ್ರೆ, ಹಿಂಗಾರಿನ ಬೆಳೆಗಳಲ್ಲಿ ಅಂದ್ರೆ ಕಡಲೆ, ಜೋಳ, ಸೊ ಈ ತರ ಒಂದು ಬೆಳೆಗಳಿಗೆ ನಮಗೆ ತೇವಾಂಶದ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಎಲ್ಲೆಲ್ಲಿ ನಮಗೆ ಒಣ ಬೇಸಾಯ ಇದೆ, ಒಣ ಬೇಸಾಯದಲ್ಲಿ ಹಿಂಗಾರಿನ ಮಳೆ ಕೊರತೆಯಿಂದ ತೇವಾಂಶದ ಕೊರತೆಯು ಸಹ ಎದ್ದು ಕಾಣ್ತಾ ಇದೆ. ಸೊ ಅದಕ್ಕಾಗಿ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಎಡೆಕುಂಟೆಗಳನ್ನ ಹೊಡಿಬೇಕು, ಆಮೇಲೆ ಸಾಲುಗಳ ಮಧ್ಯೆ ಕಸದ ಹೊದಿಕೆಯನ್ನ ಹಾಕಿ ಮಣ್ಣಿನಲ್ಲಿರುವ ತೇವಾಂಶವನ್ನ ಅಲ್ಲೇ ಹಿಡಿದಿಟ್ಟುಕೊಳ್ಳುವ ಹಾಗೆ ಈ ತರ ಒಂದು ಕಾರ್ಯಗಳನ್ನ ಮಾಡಲೇಬೇಕಾಗುತ್ತೆ. ಹಾಗೇನೆ ಈಗ ನಮಗೆ ಮುಂಗಾರಿನ ಬೆಳೆಗಳಲ್ಲಿ ಎಲ್ಲೆಲ್ಲಿ ರಾಶಿ ಆಗಿದಾವೆ, ಎಲ್ಲಾ ತೊಗರಿ ಆಗಲಿ ಮತ್ತು ಹತ್ತಿ ಇತ್ತಿರದ ಎಲ್ಲ ಬೆಳೆಗಳನ್ನ ರಾಶಿ ಆಗಿದಾವೆ. ಸೊ ತೊಗರಿ ಮತ್ತು ಇನ್ನಿತರ ಬೆಳೆಗಳನ್ನ ಚೆನ್ನಾಗಿ ಒಣಗಿಸಿ ನಾವು ಏನ್ ಮಾಡ್ಬೇಕಾಗತ್ತೆ, ಶೇಖರಿಸಿ ಇಡಬೇಕಾಗತ್ತೆ. ಹಾಗೇನೆ ಈಗ ಪ್ರಸ್ತುತ ವಾತಾವರಣದಲ್ಲಿ ಏನಾಗುತ್ತೆ, ಕಡಿಮೆ ಉಷ್ಣಾಂಶ, ರಾತ್ರಿ ಉಷ್ಣಾಂಶದಲ್ಲಿ ಕಡಿಮೆ ಆಗುವುದರಿಂದ ಕೆಲವೊಂದು ಈಗೇನು ಬೆಳೆಗಳಲ್ಲಿ ಯಾವ್ಯಾವ ಸಣ್ಣ ಸಣ್ಣ ಕಾಯಿಗಳಾಗಲಿ ಅಥವಾ ಹೂವು ಆಡುವ ಒಂದು ಹಂತದಲ್ಲಿರುವ ಬೆಳೆಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಕಡಿಮೆ ಉಷ್ಣಾಂಶದಿಂದ ಪೋಷಕಾಂಶಗಳ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕಾಗಿ ಹೂವು ಮತ್ತು ಮೊಗ್ಗು ಉದುರುವುದನ್ನ ನಾವು ಕಾಣಿಸ್ತಾ ಇದ್ದೇವೆ. ಅದಕ್ಕಾಗಿ ನಾವು ನ್ಯಾಪ್ಥಲಿನ್ ಎಸ್ಟಿಕ್ ಎಸಿಡ್ ಅನ್ನ ಸಿಂಪರಣೆ ಮಾಡಬಹುದು, ಇಲ್ಲಾಂದ್ರೆ 19 ಅಂತ ಹೇಳ್ತೀವಿ. ಸೊ ಈ ತರದ ಒಂದು ಸಿಂಪರಣೆಯನ್ನ ಮಾಡಿ ನಾವು ಬೆಳೆಗಳಿಗೆ ಇಮಿಡಿಯೇಟ್ ಆಗಿ ಪೋಷಕಾಂಶಗಳ ಲಭ್ಯತೆಯನ್ನ ಮಾಡಬೇಕಾಗುತ್ತೆ. ಹಾಗೇನೆ ಸಾಲುಗಳ ಮಧ್ಯೆ ಒಂದಿಷ್ಟು ಕಸದ ಹೊದಿಕೆಯನ್ನ ಹಾಕಿ, ಸೊ ಈ ರೀತಿ ಮಾಡುವುದರಿಂದ ನಮ್ಗೆ ಸ್ವಲ್ಪ ತೇವಾಂಶವನ್ನ ಮೇಂಟೈನ್ ಮಾಡಬಹುದು. ಆಮೇಲೆ ಕಡ್ಲಿ ಬೆಳೆ, ಸೊ ಕಡ್ಲಿ ಬೆಳೆ ಒಂದು ಹೂವಾಡುವ ಮತ್ತು ಸಣ್ಣ ಸಣ್ಣ ಕಾಯಿ ಇರುವ ಒಂದು ಹಂತದಲ್ಲಿ ನಾವ್ ಏನ್ ಮಾಡ್ಬೇಕು, ಕಡ್ಲಿ ಬೆಳೆಗೆ ಚಿಕ್ಪಿ ಮ್ಯಾಜಿಕ್ ಅಂತ ಸಿಗುತ್ತೆ. ಅದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅದು ಎಷ್ಟು ಹಾಕ್ಬೇಕಪ್ಪ ಅಂತಂದ್ರೆ, 7.5 ಗ್ರಾಂ ಅನ್ನ ಪ್ರತಿ ಲೀಟರ್ ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡ್ಬೇಕು. ಈ ರೀತಿ ಮಾಡುವುದರಿಂದ ಏನಾಗತ್ತಪ್ಪ ಅಂತಂದ್ರೆ, ಪೋಷಕಾಂಶಗಳ ಲಭ್ಯತೆ ಆಗ್ತೈತಿ, ಹಾಗೆ ಒಳ್ಳೆ ಬೆಳವಣಿಗೆಗೂ ಸಹ ಸಹಾಯಕಾರಿ ಆಗತ್ತೆ. ಸೊ ಇದು ಇಲ್ಲಪ್ಪ ಅಂತಂದ್ರೆ, ತಾವು ಪೋಷಕಾಂಶಗಳನ್ನು ಕೊರತೆಯನ್ನ ನೀಗಿಸ್ಲಿಕ್ಕೆ ನಾವ್ ಏನ್ ಮಾಡ್ಬೇಕಂದ್ರೆ, 20 ಗ್ರಾಂ ಯೂರಿಯಾ ಮತ್ತು 1 ಮಿಲಿಲೀಟರ್ ಟ್ರೈಕಂಟೆನಾಲ್ ಅಂತ ಸಿಗುತ್ತೆ. ಇದರ ಒಂದು ಮಿಶ್ರಣ ಮಾಡಿ ನಾವು ಸಿಂಪರಣೆ ಮಾಡುವುದರಿಂದ ಏನಾಗುತ್ತೆ, ಪೋಷಕಾಂಶಗಳನ್ನ ಒದಗಿಸುವುದಂಗಾಗುತ್ತೆ. ಸೊ ಇದರಿಂದ ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಈ ಒಂದು ಸಿಂಪರಣೆಯನ್ನ ನಾವು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡ್ಬೇಕು. ಅಂದ್ರೆ ಒಂದ್ಸಲ ಮಾಡಿದ್ಮೇಲೆ ಮತ್ತೆ 15 ದಿವಸದ ನಂತರ ಇನ್ನೊಂದು ಸಿಂಪರಣೆ ಮಾಡ್ಲೇಬೇಕಾಗತ್ತೆ. ಆಮೇಲೆ ಕಡ್ಲಿ ಬೆಳೆಯಲ್ಲಿ ಈಗೇನಾದ್ರೂ ದೀಡ್ ತಿಂಗಳದ ಒಂದು ಬೆಳೆ ಇತ್ತಪ್ಪ ಅಂತಂದ್ರೆ, ಕುಡಿಚಿ ಹುಟ್ಬೇಕಂತ ಹೇಳ್ತೇವೆ ನಾವು. ಸೊ ಈ ರೀತಿ ಕುಡಿಚಿ ಹುಟ್ಟುವುದರಿಂದ ಏನಾಗುತ್ತೆ, ಹೆಚ್ಚಿನ ಪೊಂಗಲಗಳು ಒಡೆದು ನಮ್ಗೆ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಮತ್ತೆ ಈಗ ಹಿಂಗಾರಿನ ಬೆಳೆ ಹತ್ತಿ ಮತ್ತು ತೊಗರಿ ಏನು ರಾಶಿ ಆಗಿರುತ್ತೆ, ರಾಶಿಯಾದ ಹೊಲದಲ್ಲಿ ಅದರ ಕಸ ಒಂದ್ ಮತ್ತೆ ಅದರ ಬೆಳೆ ಏನಿರುತ್ತಲ್ಲ ಅದನ್ನ ಸುಡಬಾರ್ದು. ಸೊ ಸುಡ್ಲಾರ್ದಂಗೆ ನಾವು ಏನ್ ಮಾಡ್ಬೇಕಂತಂದ್ರೆ, ಆ ಒಂದು ರೋಟೋವೇಟರ್ಲಿಂದ ಸಣ್ಣ ಸಣ್ಣ ತುಕುಡಿಗಳನ್ನ ಮಾಡಿ ನಾವೇನ್ ಮಾಡ್ಬೇಕು, ಮುಂಜಿನ ಒಂದು ಹಂಗಾಮಿಗೆ ತಯಾರಾಗುವ ಹಾಗೆ ಕಾಂಪೋಸ್ಟ್ ಗೊಬ್ಬರ ತಯಾರಿಸಲಿಕ್ಕೆ ನಾವು ಈ ಒಂದು ಕಸಗಳನ್ನ ಉಪಯೋಗಿಸಿಕೊಂಡು ಮುಂದಿನ ಬೆಳೆಗೆ ಅದಕ್ಕೆ ಗೊಬ್ಬರವಾಗಿ ನಾವು ಉಪಯೋಗ ಮಾಡ್ಬೇಕು. ಸೊ ದಯವಿಟ್ಟು ಯಾರನ್ನ ಇದನ್ನು ಸುಟ್ಟು ವೇಸ್ಟ್ ಮಾಡಬೇಡಿ. ಹಾಗೇನೆ ಈಗ ಹಿಂಗಾರಿನ ಒಂದು ಜೋಳದಲ್ಲಿ ಏನಾಗುತ್ತೆ, ಸ್ವಲ್ಪ ಪಾಲ್ ಸೈನಿಕ ಹುಳುವೇನಂತ ಹೇಳ್ತೀವಿ, ಸೈನಿಕ ಹುಳು ಅಂತ ತಮಗೆಲ್ಲ ಗೊತ್ತಿದೆ. ಸೊ ಈ ರೀತಿ ಒಂದು ಹುಳುವಿನ ಬಾಧೆ ಏನರ ಕಂಡು ಬಂತಪ್ಪ ಅಂತಂದ್ರೆ, ತಾವು 1 ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬಹುದು. ಅದಿಲ್ಲಪ್ಪ ಅಂತಂದ್ರೆ, ತಾವು 2 ಗ್ರಾಂ ಮೆಟರೈಸಿಯಂ ಅನಿಸೋಪ್ಲೆ ಮತ್ತು ಇಲ್ಲಾಂದ್ರೆ 2 ಗ್ರಾಂ ಮೆಟರೈಸಿಯಂ ರಿಲೆ ಅಂತ ಹೇಳ್ತೀವಿ. ಈ ರೀತಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಅಂತಹ ಸಿಂಪರಣೆ ಮಾಡಬಹುದು. ಸೊ ಈ ಜೈವಿಕ ಶಿಲೀಂಧ್ರ ನಾಶಕಗಳು ತಮ್ಮ ಸಿಗದೆ ಇದ್ದ ಪಕ್ಷದಲ್ಲಿ ಇಮಾಮೆಕ್ಟಿನ್ ಬೆಂಜೇಟ್ ಅಂದ್ರೆ ಕೀಟನಾಶಕಗಳನ್ನೇನು ತಾವು ಬಂದು ಸಿಂಪರಣೆ ಮಾಡ್ತಿರಲ್ಲ ಅಂಗಡಿಯಲ್ಲಿ ಸಿಗೋದು, ಸೊ ಅದು 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೇಟ್ 5 SG ರೂಪದಲ್ಲಿ ಸಿಗುತ್ತೆ. ಇದನ್ನು ತಾವು ಸಿಂಪರಣೆ ಮಾಡ್ಬೋದು. ಇಲ್ಲಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಕೊರಾಜಿನ್ ಅಂತ ಏನೇ ಸಿಗುತ್ತೆ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪರಣೆ ಮಾಡ್ಬೋದು. ಕ್ಲೋರಾಂಟ್ರಿನಿಪ್ರೋಲ್ 0.25 ಮಿಲಿಲೀಟರ್ 1 ಲೀಟರ್ ನೀರಿಗೆ.

ಬಂದಿರುವುದು ಬಾಳಿಗೆ ಸೊಗಸು, ರೆಡಿಯಾಗಿದೆ ನಮ್ಮ ಮನಸ್ಸು ಆಳಲು ಈ ಸ್ಪೇಸು. ಯೂರಿಯಾ ಗೊಬ್ಬರ ನೀರಾಗ ಕನಸಲೇಬೇಕು,

ಬಂದ ಬಂದನೆ ಗಿಲ ಯೋಗಿ ಬಂದ ಬಂದನೆ ಗಿಲ ಯೋಗಿ